ಅದರನ ಗುಂಡೆಲ ದರ ನಿದುರ ಕಂಡಿಗಿರಾದು ಮಧುರ ವೆನ್ನೆಲ ಗಾಸೆನು ಗದರ ಈ ಸಿನ್ನ ದೋಸ್ತೆ ಪಗಲು ವೆನ್ನೆಲ ಗಾಸೆನು ಗದರ ಬೊಮ್ಮೋಲೆ ಉನ್ನದಿರ ಪೋರಿ ಬಂ ಬಂಬಾಟು ಗುಂದಿರ ನಾರಿ ಲಡ್ಡೋಲೆ ಉನ್ನದಿರ ಗೋರಿ ಲೈ ಲೈ ಲಪ್ಪ ಬುಗ್ಗಲ್ದಿ ಪ್ಯಾರಿ ಬೊಮ್ಮೋಲೆ ಉನ್ನದಿರ ಪೋರಿ ಬಂ ಬಂಬಾಟು ಗುಂದಿರ ನಾರಿ ಲಡ್ಡೋಲೆ ಉನ್ನದಿರ ಗೋರಿ ಲೈ ಲೈ ಲಪ್ಪ ಬುಗ್ಗಲ್ದಿ ಪ್ಯಾರಿ ಏಡಿಕೆಲ್ಲಿ ಮೂಡಿ ಬಡ್ಡದಿ ಮೆಸ್ಸು ದಿನಿ ನಂಬುತ್ತೋನೆ ಎಲ್ಗಿ ಪೋಯು ಎಸ್ಸು ನಡುವುದು ಒಕ್ಕಸಾರಿ ಮುಟ್ಟುಕೋಲಿ ಸಚ್ಚಿಪೋತಾ ನೆನು ಬೋತಾ ಬಯಲಲ್ಲಿ ಪೋತಾ ಪಂಚಂದಿ ಕಾಲು ಮೊಕ್ಕಿ ಸಚ್ಚಿಪೋತಾ ರಂಪಟಲ್ಲೇ ಒಂಪುಲುನ್ನ ಪೋರಿ ಪಂಪು ಲೆಕ್ಕ ಸಂಪು ತುಂಬಿರೋ ನಾರಿ ರಂಪು ಒಕ್ಕು ಚೇಸುಕುಂಟು ಗೋರಿ ಸ್ಟಾಂಪು ಕುತ್ತಿನಾದಿ ಗುಂಡೆ ಮೀದ ಪ್ಯಾರಿ ನೀನು ಬಯ್ಯಾರಿಪ್ಪಿಲ್ಲ ನನ್ನ ಕಂಡ ಬೆಟ್ಟಿ ದುಕ್ಕಿಪೋವೆ ಚೋರಸ್ತಾರ ಸುಕ್ಕ ಲೆಕ್ಕ ಸಕ್ಕ ಬುಂದಿ ಪೋರಿ ದೀನಿ ಸಮಟ ಸುಕ್ಕ ಸೆಂಟು ನಾಲ್ಕು ಬಾರಿ ನನ್ನ ಗಾನೆ ಒಪ್ಪುಕುಂಟೆ ಗೋರಿ ನಾ ಸ್ಕಿನ್ ಒಲ್ಚಿ ಗುಟ್ಟಿಸ್ತ ಸಾರಿ ಮೋರೆ ಉನ್ನದಿರ ಪೋರಿ ಬಂ ಬಂಬಾಟು ಬುಂದಿರ ನಾರಿ ಗುಂಡೆಲ್ಲ ವೈಟ್ ಹೌಸ್ ಬಂದೆಲ್ಲುನ್ನ ಪೋರಿ ಲೈಟ್ ಹೌಸ್ ಲೆಕ್ಕ ಸೂಪರ್ ಆಗಿದಾರಿ